ಪೋಷಕಾಂಶಗಳು ಅಥವಾ ಸಮತೋಲನ ಗೊಬ್ಬರಗಳ ಬಳಕೆ ಅಂದ್ರೆ ಏನು ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ. ಇದು ಏನಂತಂದ್ರೆ, ನಾವು ಯಾವ ರೀತಿ ನಾವು ಆಹಾರಗಳನ್ನ ನಾವು ತಗೊಳ್ತಾ ಇದೀವಿ, ಒಬ್ಬ ಮನುಷ್ಯ ತಗೊಳ್ತಾರೆ ಅಂದ್ರೆ ಅದರಲ್ಲಿ ಮಿನರಲ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಆಮೇಲೆ ಮತ್ತೆ ವಾಟರ್, ಆಮೇಲೆ ಫ್ಯಾಟ್ಸ್ ಇರುತ್ತೆ. ಇದೇ ರೀತಿಯಾಗಿ ನಾವು ಬೆಳೆಗಳಿಗೂ ಸಹಿತ ಸಮತೋಲನವಾಗಿ ಅಂದ್ರೆ ಎಲ್ಲಾ ಪೋಷಕಾಂಶಗಳನ್ನ ಒದಗಿಸೋದನ್ನ ಬ್ಯಾಲೆನ್ಸ್ಡ್ ಆಗಿ ನಾವು ಕೊಡ್ಬೇಕಾಗತ್ತೆ. ಅದರಲ್ಲಿ ನಾವು ಇವಾಗ ಸಾರಜನಕ, ರಂಜಕ, ಪೊಟ್ಯಾಶ್, ಅದ್ರ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಆಮೇಲೆ ಮತ್ತೆ ಅದ್ರ ಜೊತೆಗೆ ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಹೇಳಿದ್ರೆ ಅಥವಾ ಲಘು ಪೋಷಕಾಂಶಗಳು. ಈ ಲಘು ಪೋಷಕಾಂಶಗಳಲ್ಲಿ ನಾವು ಸತು, ಬೋರಾನ್, ತಾಮ್ರ, ಕಬ್ಬಿಣ, ಮ್ಯಾಂಗನೀಸ್, ಮಾಲಿಬ್ಡಿನಮ್, ನಿಕ್ಕಲ್, ಈ ಎಲ್ಲಾ ಪೋಷಕಾಂಶಗಳನ್ನು ನಾವು ಲಘು ಪೋಷಕಾಂಶಗಳಂತ ಹೇಳ್ತೀವಿ. ಇಲ್ಲಿ ನಾವು ಏನಂದ್ರೆ ಎಲ್ಲಾ ಪೋಷಕಾಂಶಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಒಂದು ಸಮಯದಲ್ಲಿ ನಾವು ನೀಡೋದ್ರಿಂದ ಏನಾಗುತ್ತೆ, ಬೆಳೆಗಳ ಬೆಳವಣಿಗೆ ನಾವು ಸಮರ್ಪಕವಾಗಿ ಆಗುತ್ತೆ, ಅದ್ರ ಜೊತೆಗೆ ಇಳುವರಿಯನ್ನು ಸಹಿತ ನಾವು ಹೆಚ್ಚಾಗಿ ಪಡ್ಕೋಬಹುದು. ಇಲ್ಲಿ ನಾವು ಯೂಶುವಲಿ ಏನ್ ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದ್ರೆ, ರೈತರು ನಾವು ಒಟ್ಟಾರಾಗಿ ಹೇಳೋದಾದ್ರೆ ಸಾರಜನಕ ಮತ್ತು ರಂಜಕ ಇರತಕ್ಕಂತ ಗೊಬ್ಬರಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟಷ್ಟು ಯಾರು ಪೊಟ್ಯಾಷಿಯಂಗೆ ನಾವು ಮಹತ್ವನ ಕೊಡಲ್ಲ, ಅದ್ರ ಜೊತೆಗೆ ಲಘು ಪೋಷಕಾಂಶಗಳಿಗೂ ಸಹಿತ ಯಾರು ಅಷ್ಟೊಂದಾಗಿ ಮಹತ್ವವನ್ನ ಕೊಡೋದಿಲ್ಲ. ನಾವು ಕೇವಲ ಸಾರಜನಕ ಮತ್ತು ರಂಜಕಯುಕ್ತ ಗೊಬ್ಬರಗಳಿಗೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಿಮಗೆ ಬೆಳೆ ಏನೋ ಚೆನ್ನಾಗಿ ಬರುತ್ತೆ, ನಿಮಗೆ ಅದರಲ್ಲಿ ಹಸಿರಾಗಿ ಕಾಣಿಸುತ್ತೆ, ಆದ್ರೆ ಅದರಲ್ಲಿ ಏನಾಗುತ್ತೆ ನಂತರದಲ್ಲಿ ಬೆಳೆ ಬೆಳೆದಾದ ಸ್ವಲ್ಪ ದಿವಸಗಳ ನಂತರ ಇಳುವರಿ ಬರೋ ಟೈಮಿಗೆ ಏನಾಗುತ್ತೆ, ತುಂಬಾ ಕೀಟಬಾಧೆ ಆಗುವುದು ಅಥವಾ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳೋದು ಈ ತರ ಆಗುತ್ತೆ. ಅದಕ್ಕೋಸ್ಕರ ನಾವು ಪೊಟ್ಯಾಷನ್ನು ಸಹಿತ ನಾವು ಬೇಸಲ್ ಡೋಸ್ ಆಗಿ ಕೊಡಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಪೊಟ್ಯಾಷ್ ನಿಮಗೆ ಏನಾಗುತ್ತೆ, ರೋಗಗಳಿಗೆ ಮತ್ತು ಕೀಟಗಳಿಗೆ ರೋಗ ನಿರೋಧಕ ಶಕ್ತಿನ ಅದು ಒದಗಿಸುತ್ತೆ. ಅದ್ರ ಜೊತೆಗೆ ನಿಮಗೆ ಏನೇ ಒಂದು ಲಾಡ್ಜಿಂಗ್ ಅಂದ್ರೆ ಹೆಚ್ಚು ಬೆಳೆ ಬೆಳವಣಿಗೆ ಆಗ್ಬಿಟ್ಟು ಕೆಳಗಡೆ ಬೀಳ್ತಾರೆ, ಲಾಡ್ಜಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಅದು ತಡೆಯುತ್ತೆ. ಮತ್ತೆ ನಿಮ್ಗೆ ಯಾವುದೇ ಒಂದು ಉತ್ಪನ್ನ, ಬೆಳೆಗಳ ಉತ್ಪನ್ನ ನಿಮಗೆ ಗುಣಮಟ್ಟ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ಪೊಟ್ಯಾಷ್ ತುಂಬಾ ಕಾರಣ ಆಗಿರುತ್ತೆ. ಈ ರೀತಿಯಾಗಿ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನ ನಾವು ಕೊಡ್ಬೇಕಾಗತ್ತೆ. ಆಮೇಲೆ ಮತ್ತೆ ಅದ್ರ ಜೊತೆಗೆ ನೀವು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಗಂಧಕ ಅಂತ ಬಂದ್ರೆ, ಇದರಲ್ಲಿ ಕ್ಯಾಲ್ಸಿಯಂ ಎಲ್ಲ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಟೊಮ್ಯಾಟೋನಲ್ಲಿ ಅಥವಾ ಸೇಬಿನಲ್ಲಿ ನಾವು ಬ್ಲಾಸಮ್ ಎಂಡ್ ರಾಟ್ ಅಂತ ಹೇಳ್ತಂದ್ರೆ, ನಾವು ನೆಕ್ಸ್ಟ್ ಗಂಧಕಕ್ಕೆ ಬಂದ್ರೆ ಗಂಧಕದಲ್ಲಿ ನಿಮಗೆ ಬೆಳ್ಳುಳ್ಳಿ ಆಗಿರ್ಬೋದು, ಈರುಳ್ಳಿ ಬೆಳೆ ಆಗಿರ್ಬೋದು, ಅಂತದಕ್ಕೆಲ್ಲ ಗಂಧಕ ತುಂಬಾ ಇಂಪಾರ್ಟೆಂಟ್ ರೋಲ್ನ ಇರುತ್ತೆ ಅದರಲ್ಲಿ. ಯಾಕೆ ಅಂತಂದ್ರೆ ಅದ್ರದ್ದು ಒಂದು ಗುಣಮಟ್ಟ ಏನಿರುತ್ತೆ, ಗುಣಮಟ್ಟ ಚೆನ್ನಾಗಿ ಬರಬೇಕು ಅಂತಂದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳೆಗಳಲ್ಲಿ ನಿಮ್ಗೆ ಗಂಧಕಯುಕ್ತ ರಸಗೊಬ್ಬರಗಳನ್ನ ನೀವು ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಲಘು ಪೋಷಕಾಂಶಗಳಿಗೆ ಬಂತಂದ್ರೆ, ಈ ಲಘು ಪೋಷಕಾಂಶಗಳು ನಿಮ್ಗೆ ತುಂಬಾ ಅಂದ್ರೆ ನಿಮ್ಮ ಒಂದು ಬೆಳೆಗಳ ಬೆಳವಣಿಗೆ ಆಗಿರ್ಬೋದು ಅಥವಾ ಯಾವುದೇ ಬೇರೆ ಪೋಷಕಾಂಶಗಳನ್ನ, ಪ್ರಧಾನ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಾಗಿರ್ಬೋದು ಅಥವಾ ನೀರನ್ನ ಹೀರ್ಕೊಳ್ಳೋದಾಗಿರ್ಬೋದು, ಇಂಥ ಒಂದು ಯಾವುದೇ ಒಂದು ಕ್ರಿಯೆಗಳಲ್ಲಿ ತುಂಬಾ, ಆಮೇಲೆ ಎನ್ಝೈಮ್ ಆಕ್ಟಿವಿಟಿ ಆಗಿರ್ಬೋದು, ಇಂಥದ್ರೆಲ್ಲ ತುಂಬಾ ಮಹತ್ವವಾದ ಒಂದು ರೋಲ್ನ ಪ್ಲೇ ಮಾಡುತ್ತೆ. ಅದಕ್ಕೋಸ್ಕರ ನಾವು ಲಘು ಪೋಷಕಾಂಶಗಳನ್ನು ಸಹಿತ ಅದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು, ಸತ್ತು ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಇಂಥದಕ್ಕೆಲ್ಲ ನಾವು ಇಂಪಾರ್ಟೆನ್ಸ್ ಕೊಟ್ಟು ನಾವು ಪೋಷಕಾಂಶಗಳನ್ನ ಬೆಳೆಗಳಿಗೆ ಕೊಡಬೇಕಾಗತ್ತೆ. ಈ ರೀತಿಯಾಗಿ ನಾವು ಎಲ್ಲಾ ಪೋಷಕಾಂಶಗಳನ್ನ ನಾವು ಬೆಳೆಗಳಿಗೆ ಕೊಟ್ಟಿದ್ದೇ ಆದ್ರೆ, ಮತ್ತು ಆದಷ್ಟು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ಪೋಷಕಾಂಶಗಳನ್ನ, ಯಾಕಂದ್ರೆ ನಾವು ಲಘು ಪೋಷಕಾಂಶಗಳನ್ನ ಹಾಕ್ಬೇಕಾದ್ರೆ ಎಲ್ಲಾ ಬೆಳೆಗಳಿಗೆ ತುಂಬಾ ಬ್ಲೈಂಡ್ ಆಗಿ ನಾವು ಹಾಕ್ಲಿಕ್ಕಾಗಲ್ಲ. ಮಣ್ಣು ಪರೀಕ್ಷೆ ಮಾಡಿಸ್ಲಿಲ್ಲೇ ಅದರಲ್ಲಿ ಏನಾದ್ರೂ ನಿಮ್ಮ ಲಘು ಪೋಷಕಾಂಶಗಳ ಕೊರತೆ ಕಂಡು ಬಂದ್ರೆ ಅವಾಗ ಮಾತ್ರ ನಾವು ಅದನ್ನ ನೀವು ಬಳಕೆ ಮಾಡಿ ಅಂತ ಹೇಳ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರ್ಮ್ ಹಿರಿಯೂರನ್ನ ನೀವು ಸಂಪರ್ಕ ಮಾಡಬಹುದು. ಅಲ್ಲದೆ ನನ್ನ ಮೊಬೈಲ್ ಸಂಖ್ಯೆ 9148064785. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಕೇಳುಗರೆ, ನಾಳೆ ಸಂಜೆ 5:30 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳ ಬಳಕೆಯ ವಿಧಾನಗಳು, ಈ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಪರಶುರಾಮ್ ಚಂದ್ರವಂಶಿ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ನಂತರ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಗೋಡಂಬಿ ಬೆಳೆಯ ಪ್ರಾಮುಖ್ಯತೆ ಮತ್ತು ತಳಿಗಳ ಆಯ್ಕೆ, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾ ಸಿಎಸ್ ಕಾರ್ತಿಕ್, ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರು. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ಗಲ್ಲು ಸಾಧೆ ಮುತ ಬಲ್ಲಿದ ರಂಗ ಬಲ್ಲಿಯ ಮೇಲೆ ಚಲ್ಲಿದರು ಪುಳಿಯ ಕಲ್ಲು ಕಲ್ಲಮುತ ಗೆಜ್ಜೆ ಕಲ್ಲು ಸಾಧ್ಯಮುತ ಗೆಜ್ಜೆ ಕಲ್ಲು ಸಾಧ್ಯಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ಕಲ್ಲು ಕಲ್ಲಮುತ ಗೆಜ್ಜೆ ಕಲ್ಲು ಸಾಧ್ಯಮುತ ಗೆಜ್ಜೆ ಕಲ್ಲು ಸಾಧ್ಯಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ಅಂದವುಳ್ಳ ರಂಗನ್ ಮೇಲಿಂಗಂದರು ಕುಳಿಯ ಕಲ್ಲು ಕಲ್ಲಮುತ ಗೆಜ್ಜೆ ಕಲ್ಲು ಸಾಧ್ಯಮುತ ಗೆಜ್ಜೆ ಕಲ್ಲು ಸಾಧ್ಯಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ನಮ್ಮ ಕಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಹುಳಿಯ. ಈಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನ. ಹೆಣ್ಣು ನೆರೆ ಮನೆಯ ಸಿರಿದೇ